ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ವೇಳೆ 5:30:26. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ. ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮೊದಲಿಗೆ ಅಜನೀಶ್ ಲೋಕನಾಥ್ ಅವರ ಧ್ವನಿಯಲ್ಲಿ ಸಿನಿಮಾ ಮೈ ಡಾರ್ಲಿಂಗ್ ಚಿತ್ರದ ಹಾಡು. ಚಿತ್ರದ ಹಾಡನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಇನ್ನು ಮುಂದೆ ಕೇಳೋಣ ಮಧುರ ಮೈತ್ರಿ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ಹಂಸಲೇಖ ಅವರು, ಹಿನ್ನೆಲೆ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾವಿರ ಮಲ್ಲಿಗೆ ಚೆಲ್ಲಿದೆ ಚೆಲುವಿನ ಹೂನಗೆ ಸಾವಿರ ಸಾವಿರ ಮಲ್ಲಿಗೆ ಚೆಲ್ಲಿದೆ ಚೆಲುವಿನ ಹೂನಗೆ ಮಲ್ಲಿಗೆ ಚೆಲ್ಲಿದೆ ಚೆಲುವಿನ ಹೂನಗೆ ಮಧುರ ಮೈತ್ರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈಗ ಅಂಗೈಲಿ ಅಪ್ಸರಿ ಚಿತ್ರದ ಹಾಡನ್ನ ಕೇಳೋಣ. ಹಿನ್ನೆಲೆ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರದು. ನನ್ನ ದಂತದ ಬೊಂಬೆಯ ನಿನ್ನ ಸವಿ ಮಾತುಗಳೆಲ್ಲವೂ ಚೆನ್ನ, ನಿನ ಅಂದಕ್ಕೆ ಅಂದು ಪ್ರೀತಿಗೆ ಇಂದು ನಾನು ಸೋತೆನು. ನನ್ನ ದಂತದ ಬೊಂಬೆಯ ನಿನ್ನ ಸವಿ ಮಾತುಗಳೆಲ್ಲವೂ ಚೆನ್ನ, ನಿನ ಅಂದಕ್ಕೆ ಅಂದು ಪ್ರೀತಿಗೆ ಇಂದು ನಾನು ಸೋತೆನು. ಓ ಅಪ್ಸರೇ, ಓ ಅಪ್ಸರೇ, ಓ ಅಪ್ಸರೇ, ಸೋತು ಹೋದೆನು. ನನ್ನ ಪ್ರೇಮದ ಪುತ್ಥಳಿ ನಿನ್ನ ಸವಿ ಮಾತುಗಳೆಲ್ಲವೂ ಚಿನ್ನ, ನಿನ್ನ ಅಂದಕ್ಕೆ ಎಂದು ಪ್ರೀತಿಗೆ ಎಂದು ಸೋತು ಹೋದೆನು. ನಯನ ಬೇರೆವ ಸಮಯ ಹೊಸ ಆನಂದನ ತಾಳಲಾರಿ, ಎಳತಿ ಒಡತಿ ಒಲಿದ ಯುವತಿ ಬರಿ ಮಾತಲ್ಲಿನ ಹೇಳಲಾರಿ. ಕನಸು ನನಸು ಜಗವೇ ಸೊಗಸೋ ನಿನ ತೋಳಲ್ಲಿನ ಸೇರಿದಾಗ, ಇವಿಯ ಸರಿಯಾಗಿರುವ ಸಮಯ ಹೊಸ ಹೂವಾದಿ ಕಾವೇರಿದಾಗ, ಹೃದಯಕ್ಕೆ ನೂರು ಮಾತಾಡುವ ಆಸೆ ಸಂತೋಷ ನನ್ನೇ ತಾಳೆಂದಿದೆ. ನನ್ನ ಪ್ರೇಮದ ಪುತ್ಥಳಿ ನಿನ್ನ ಸವಿ ಮಾತುಗಳೆಲ್ಲವೂ ಚಿನ್ನ, ನಿನ ಅಂದಕ್ಕೆ ಎಂದು ಪ್ರೀತಿಗೆ ಎಂದು ಸೋತು ಹೋದೆನು. ನನ್ನ ದಂತದ ಬೊಂಬೆಯ ನಿನ್ನ ಸವಿ ಮಾತುಗಳೆಲ್ಲವೂ ಚೆನ್ನ, ನಿನ ಅಂದಕ್ಕೆ ಅಂದು ಪ್ರೀತಿಗೆ ಇಂದು ನಾನು ಸೋತೆನು. ಕುಣಿವ ನವಿಲು ಮನ ತುಂಟಾಟ ನೀ ಹಾಡಿದಾಗ, ಒಲವ ಸುರಿವ ನುಡಿಯು ಕಿವಿಗೆ ಬಲು ಇಂಪಾದ ಸಂಗೀತ. ನನ್ನ ದಂತದ ಬೊಂಬೆಯ ನಿನ್ನ ಸವಿ ಮಾತುಗಳೆಲ್ಲವೂ ಚೆನ್ನ, ನಿನ ಅಂದಕ್ಕೆ ಅಂದು ಪ್ರೀತಿಗೆ ಇಂದು ನಾನು ಸೋತೆನು. ಅಂಗೈಲಿಯ ಅಪ್ಸರೆ ಚಿತ್ರದ ಗೀತೆಯನ್ನ ಕೇಳಿದಿರಿ. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड 19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಈಗ ಚಿತ್ರ ಮತ್ತು ಎಸ್ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ಯುಗ ಯುಗಗಳೇ ಸಾಗಲಿ. ಸ್ವರಕಲ್ಪನೆ ಹಂಸಲೇಖ ಅವರದು. ಪಲ್ಲವಿಯಾಯದೆ ಗುನುಗುತ್ತಿದೆ ಅದೆ ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯಾಯದೆ ಗುನುಗುತ್ತಿದೆ ಅದೆ ಪ್ರೀತಿ ಎನಿಸುತ್ತಿದೆ. ಸವಿ ಮಾತುಗಳು ಮನ ಸೆಳೆಯುತ್ತಿವೆ ದನಿಗೂಡಿಸಿ ಅವಸರಿಸಿ. ಹೊಸ ಭಾವಗಳು ಜನಿ ಜನಿಸುತ್ತಿದೆ ಒಂದಾಗಲು ಉಪಕರಿಸಿ. ಉಸಿರಿರುವ ಪಲ್ಲವಿಯಾಯದೆ ಗುನುಗುತ್ತಿದೆ ಅದೇ ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯಾಯದೆ ಗುನುಗುತ್ತಿದೆ ಅದೇ ಪ್ರೀತಿ ಎನಿಸುತ್ತಿದೆ. ಕನಸುಗಳು ಧುಮು ಧುಮುಕುತ್ತಿವೆ ಮೈ ಮರೆಸಲು ಕಲಿಕರಿಸಿ. ಹೊಸ ಆಸೆಗಳು ಅತಿಯಾಗುತ್ತಿವೆ ಕನಸುಗಳನ್ನು ಬೆಂಬಲಿಸಿ. ಪಲ್ಲವಿ ಬಾಳಿನಲ್ಲಿ ಯುಗ ಯುಗಗಳ ಸಾಗರಿ ಯುಗ ಯುಗ ನವ ಪಲ್ಲವಿಯಾಯದೆ ಗುನುಗುತ್ತಿದೆ ಅದೇ ಪ್ರೀತಿ ಎನಿಸುತ್ತಿದೆ. ಬಂದು ಉಸಿರಿಗೆ ಸೋಗಿದ ಮರುಗಳಿಗೆ ಪಲ್ಲವಿಯೊಂದು ಹಾರುತ್ತ ಬಂದು ಕಲಿಸಿತು ಕಲ್ಪನೆ ಮನಗಳಿಗೆ. ಅನುಕರಣ ವ್ಯಾಕರಣ ಇಲ್ಲ ಪಲ್ಲವಿಗೆ ಅನುಭವವೇ ಬರಿ ಅನುಭವವೇ ನವ ಪಲ್ಲವಿಯಾಗಿದೆ ಗುನುಗುತ್ತಿದೆ ಅದು ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯಾಗಿದೆ ಗುನುಗುತ್ತಿದೆ ಅದು ಪ್ರೀತಿ ಎನಿಸುತ್ತಿದೆ.

ರೋಟ್ ರೋಮಿಯೋ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಆತ್ಮೀಯ ಚಿತ್ರದ ಗೀತೆ, ಹಾಡಿದ್ದಾರೆ ಚಿನ್ಮಯ್ ಮತ್ತು ರಾಜೇಶ್ ಕೃಷ್ಣನ್. ಗೆಳತಿಯ ಸರಸ ಕಂಡು ಕನಸಿಗು ಹರುಷ ನೀಲಿ ಆಕಾಶ ಕೂಡ ನಾಚಿ ಕೆಂಪಾದ ಹಾಗೆ ಗಾಳಿಯ ತಂಪು ಕೂಡ ಬೆಚ್ಚಗೆ ಆದ ಹಾಗೆ ಸುಬಾ ಬೇಗ ವಿರಹದ ಹಿಮವನ್ನು